ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕುಣಿಗಟ್ಟೆಹಳ್ಳಿಯ ಪ್ರಗತಿಪರ ಕೃಷಿಕ ಕೆಎಲ್ ರಘು ಅವರೊಂದಿಗಿನ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳೋಣ. ನಿನ್ನೆಯ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಕುಣಿಗಟ್ಟೆಹಳ್ಳಿಯ ಪ್ರಗತಿಪರ ಕೃಷಿಕರಾದ ಕೆಎಲ್ ರಘು ಅವರು ತಮ್ಮ ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ತಾ ಇದ್ರು. ಆ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ಈಗ ಕೇಳೋಣ. ಎಲ್ಲಾ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳಕ್ ಆಗೋದಿಲ್ಲ, ಹಾಗಾಗಿ ನಾನು ಕೆಲವೊಂದು ತರಬೇತಿಗಳನ್ನ ಪಡ್ಕೊಂಡೆ. ಆ ಮೂಲಕ ಮೌಲ್ಯವರ್ಧನೆ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು ಇದೆಲ್ಲವೂ ಕೂಡ ನನಗೆ ಸುಲಭ ಆಯಿತು ಅಂತ ಹೇಳಿದ್ರಿ. ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತರಬೇತಿಗಳನ್ನ ಪಡೆದುಕೊಂಡ್ರಿ ಮತ್ತೆ ಎಲ್ಲೆಲ್ಲಿ ತರಬೇತಿ ಸಿಕ್ತು ನಿಮಗೆ? ಮೂಲ ಫಸ್ಟ್ ನಮ್ಮ ಟಿಪ್ಟೂರು ತಾಲೂಕು ರಂಗಾಪುರ ಮಠದಲ್ಲಿ ಸುಭಾಷ್ ಪಾಳೇಕರ್ ಅವ್ರದ್ದು ಒಂದು ಕಾರ್ಯಾಗಾರ ಇತ್ತು. ಮೊದಲನೇ ಕೃಷಿಯಲ್ಲಿ ದೊಡ್ಡ ಬದಲಾವಣೆ ಆ ಕಾರ್ಯಾಗಾರನೆ. ಅಲ್ಲಿ ಅಟೆಂಡ್ ಮಾಡಿದೆ. ಈ ಕೆಮಿಕಲ್ ಫಾರ್ಮಿಂಗ್ ಎಷ್ಟು ಹಾನಿ ಅಂತ ಅಲ್ಲಿ ತುಂಬಾ ಅರಿವಾಯ್ತು ನನಗೆ. ಅಂದ್ರೆ ಭೂಮಿಗೆ ವಿಷ ಹಾಕ್ಬಾರ್ದು, ಸಾವಯವ ಕೃಷಿ ಮಾಡಬೇಕು ಅಂತ ಮೊದಲನೇ ಅವೇರ್ನೆಸ್ ಅಲ್ಲಿ ಬಂತು. ಅದಾದ ನಂತರ ಈ ತರ ಮೌಲ್ಯವರ್ಧನೆ ಮಾಡೋದೆಲ್ಲ ಎಲ್ಲಿ ಅವೇರ್ನೆಸ್ ಬಂತು ಅಂದ್ರೆ ಮಂಗಳೂರಿಗೆ ಹೋಗಿದ್ವಿ. ಮಂಗಳೂರಲ್ಲೊಂದು ಈ ತರ ಸಾವಯವ ಮೇಳ ಮಾಡಿದ್ರು, ದೊಡ್ಡದಾಗ ಆಯೋಜನೆ. ನಮ್ಮ ಸ್ನೇಹಿತರು ಒಬ್ರು ಪರಿಚಯಿಸಿದ್ರು, ಬನ್ನಿ ಅಲ್ಲಿಗೆ ಭಾಗವಹಿಸಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದಾಗ ಅಲ್ಲಿ ನಂತರನೇ ಬಹಳಷ್ಟು ಜನ ಸ್ಟಾಲ್ ಹಾಕೊಂಡಿದ್ರು. ಸಾಕಷ್ಟು ನಮ್ಮ ತಾಯಿ ವಯಸ್ಸಿನವರೆಲ್ಲ ಬಂದು ಅಲ್ಲಿ ಮೌಲ್ಯವರ್ಧನೆ ಮಾಡಿದ ಆಹಾರ ಪದಾರ್ಥಗಳು ಮಾರಾಟ ಮಾಡ್ತಾ ಇದ್ರು. ಅವ್ರದ್ರೆಲ್ಲ ಎರಡು ದಿನ ಮೇಳ ಇತ್ತು, ತುಂಬಾ ಮಾತಾಡಿದೆ. ಮಾತಾಡ್ತಾ ಮಾಡ್ತಾ ಅವರೆಲ್ಲ ಎಷ್ಟು ಖುಷಿ ಆಯ್ತು. ಬಾಳೆಕಾಯಿನಲ್ಲಿ ಸುಕೋಳಿ ಮಾಡೋದು ಅವರಿಂದ ತಿಳ್ಕೊಂಡೆ. ಮೌಲ್ಯವರ್ಧನೆ ಏನೇನು ಮಾಡಬಹುದು, ಹಪ್ಪಳಗಳು ಮಾಡ್ಕೊಂಡು ಬಂದಿದ್ರು. ಇದೆಲ್ಲ ಮನೆಯಲ್ಲೇ ಮಾಡ್ತೀವಿ ನಾವು, ಮಾರಾಟ ಮಾಡ್ತೀವಿ ಅಂತ ಎಲ್ಲ ಹೇಳಿದಾಗ ನಾನು ಯಾಕೆ ಮಾಡಬಾರ್ದು, ಬರೀ ರಾಗಿ ಬೆಳೆದ ಹಾಗೆ ಮಾರಾಟ ಮಾಡೋದೇನಿದೆ, ಹಾಗೆ ಹಪ್ಪಳ ಮಾಡೋಣ. ಬಾಳೆಹಣ್ಣು ಹೆಚ್ಚಾಗಿ ಮದ್ಯ ಜಾಸ್ತಿಯಾಗಿ ಮಾರಾಟ ಉಳ್ಕೊಂಡಿದ್ನೆಲ್ಲ ಫುಲ್ಲು ಸುಕೋಳಿ ಮಾಡೋಣ. ಈ ತರ ಕಾನ್ಸೆಪ್ಟ್. ತರಬೇತಿ ಕಾರ್ಯಕ್ರಮ ಅಂತ ಎಲ್ಲೂ ಅಟೆಂಡ್ ಮಾಡಿಲ್ಲ ನಾನು. ಈ ಮೇಳಗಳಿಗೆ ಹೋದಲ್ಲೇ ಒಬ್ಬರಿಂದ ಒಬ್ಬರಿಗೆ ನಮ್ಮ ರೈತರುಗಳೇ ತರಬೇತಿ ಕೊಟ್ಟಿದ್ರೆ ಅನ್ಬೇಕು. ಎಷ್ಟೋ ಜನ ನಮಗಿಂತ ತುಂಬಾ ರೋಗ ಮಾಡೋ ರೈತರುಗಳಿದ್ದಾರೆ, ಅವ್ರ ಹತ್ರ ಮಾತಾಡ್ತಾ ಮಾಡ್ತಾ ಒಡನಾಟಗಳು ಎಲ್ಲಿ ಮೇಳೆದ್ರು ಅಟೆಂಡ್ ಮಾಡ್ತೀನಿ ನಾನು. ಒಬ್ಬರಿಂದ ಒಬ್ಬರಿಗೆ ತಿಳ್ಕೊಂಬಂದೆ, 16 ಜನದಿಂದ ತಿಳ್ಕೊಂಡಂಗಾಯ್ತು ನಾನು ಈ ವಿಚಾರಗಳನ್ನ ಒಬ್ಬರಿಂದ ಒಬ್ಬರಿಗೆ. ತುಂಬಾ ನೆನೆಸ್ಕೊಳ್ಬೇಕು, ನಮ್ದು ಸಾವಯವ ಕೃಷಿ ಪರಿವಾರ ಅಂತ ಹೇಳಿ ಒಂದು ತೀರ್ಥಹಳ್ಳಿನ ಹೆಡ್ ಆಫೀಸು, ಅದೇ ನನಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇವತ್ತು ಬೆಂಗಳೂರಲ್ಲಿ ಎರಡು ಕಡೆ ಪ್ರತಿ ತಿಂಗಳು ಮೊದಲನೇ ಶನಿವಾರ ಭಾನುವಾರ ಮತ್ತೆ ಎರಡನೇ ಶನಿವಾರ ಭಾನುವಾರ ಮೇಳ ಆಯೋಜನೆ ಮಾಡ್ತಿತ್ತು ರೈತರಿಗೆ ಅಂತಲೇ. ಅಲ್ಲಿ ಈ ತರ ಸಾವಯವ ಕೃಷಿಕರನ್ನ ಗುರುತಿಸಿ ಅಲ್ಲಿ ಮಾರಾಟ ಮಾಡೋಕೆ ಅವಕಾಶ ಮಾಡಿಕೊಡ್ತು. ನಾವು ಹೋಗಿ ಪ್ರತಿ ತಿಂಗಳು ಒಂದು ತಿಂಗಳು ಒಂದು ಎರಡು ದಿನ ಕೂತ್ಕೊಂಡು ಮಾರಾಟ ಮಾಡ್ತಿದ್ವಿ. ನಮಗೆ ಅಲ್ಲಿಂದ ಸಾಕಷ್ಟು ಜನರು ಪರಿಚಯ ಬೆಳೀತು. ಅಲ್ಲಿ ಬೆಂಗಳೂರಲ್ಲೆಲ್ಲ ಬೆಂಗಳೂರಿನಾಗ ಗೊತ್ತಿರಲಿಲ್ಲ ಅಂತರಲ್ಲಿ ಸಾವಯವ ಕೃಷಿ ಪರಿವಾರ ನಮಗೆ ತುಂಬ ಹೆಲ್ಪ್ ಮಾಡ್ತು. ಅಲ್ಲಿ ಪರಿಚಯ ಬೆಳೀತು. ಇವತ್ತು ಹಣ್ಣಿನ ಸೀಸನಲ್ಲಿ ಬಂತು ಅಂದರೆ ನನಗೆ ಅಲ್ಲಿಂದಲೇ ಸಾಕಷ್ಟು. ಪ್ರತಿ ಒಂದ್ಸರಿ ಬೆಂಗಳೂರಿಗೆ ತೊಗೊಂಡೋದ್ರೆ 300-500 ಕೆಜಿ ಮಾವಿನ ಆರ್ಡರ್ ಸಿಗುತ್ತೆ. ಕ್ವಾಲಿಟಿ ಚೆನ್ನಾಗಿ ಇಷ್ಟಪಡ್ತಾರೆ. ಆ ಟೈಪು ನನಗೆ ಸಾವಯವ ಕೃಷಿ ಬೆಳೆದ ತುಂಬ ಕಡೆ ಮಾಡ್ತಾವೆ. ಮತ್ತು ಬೆಂಗಳೂರಲ್ಲಿ ನನ್ನ ಕೈಯಿಡಿದಂಥ ಗ್ರಾಹಕರು ನಾನು ತುಂಬ ನೆನೆಸ್ಕೋಬೇಕು. ಕ್ವಾಲಿಟಿ ಚೆನ್ನಾಗಿದ್ರೆ ನಾವು ಧೈರ್ಯ ಕೊಡ್ಬೋದು ಯಾರಿಗಾರ. ನಾವು ಚೆನ್ನಾಗಿದೆಯಪ್ಪ, ನಾನೇ ಮಾಡಿದ ವಸ್ತು ತಗೊಳಪ್ಪ, ಚೆನ್ನಾಗಿದ್ರೆ ಬಳಸು, ಚೆನ್ನಾಗಿಲ್ಲ ನಾನು ದುಡ್ಡು ರಿಪ್ಲೇಸ್ ಮಾಡ್ಕೊಡ್ತೀನಿ. ಯಾವ್ದು ನನ್ನ ಹತ್ರ ಯಾವ ಪ್ರಾಡಕ್ಟ್ ಯಾರೇ ತೊಗೊಂಡ್ರು ಕೂಡ ಚೆನ್ನಾಗಿದ್ರೆ ಬಳಸ್ಬೋದು, ಚೆನ್ನಾಗಿಲ್ಲ ಅಂದ್ರೆ ಫ್ರೀ ರಿಪ್ಲೇಸ್ಮೆಂಟ್ ಇರುತ್ತೆ. ಯಾಕಂದ್ರೆ ಚೆನ್ನಾಗಿಲ್ಲ ಅಂತ ಇವು 99% ಯಾರು ಹೇಳಿಲ್ಲ. ಎಲ್ಲೋ ಒಂದ್ ಪರ್ಸೆಂಟ್ ನಮ್ಗೆ ತಯಾರಿ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗಿ ಹಾಳಾಗಿರ್ಬೋದು. ಏನೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಯಾವಾಗ್ಲಾರು ಅವ್ರು ಚೆನ್ನಾಗಿಲ್ಲ ಅಂತಂದ್ರೆ ನಾನು ವಾಪಸ್ ಕೊಟ್ಟರೆ ಫ್ರೀ ರಿಪ್ಲೇಸ್ಮೆಂಟ್. ನಾವು ತಯಾರು ಮಾಡೋಂಥ ವಸ್ತುಗಳು ಮೌಲ್ಯವರ್ಧನೆ ಆಗ್ಬೋದು, ಕಾಳುಗಳಾಗ್ಬೋದು, ಹಣ್ಣಾಗ್ಬೋದು, ಯಾವುದೇ ಆಗಲಿ ಫ್ರೀ ರಿಪ್ಲೇಸ್ಮೆಂಟ್. ಫ್ರೀ ರಿಪ್ಲೇಸ್ಮೆಂಟ್ ಅದು ಗ್ರಾಹಕರ ವಲಯನ ಇಷ್ಟಪಡ್ತು. ಯಾಕಂದ್ರೆ ಎಲ್ಲೇ ಹೋಗಿ ಅಂಗಡಿಲಿ ತಗೊಳ್ಳಿ, ನೀವು ಎಲ್ಲೇ ಯಾವ ಮಾಲಲ್ಲಿ ತಗೊಳ್ಳ್ರಿ, ಯಾರೂ ರಿಪ್ಲೇಸ್ಮೆಂಟ್ ಕೊಡಲ್ಲ. ಅಂತಲ್ಲಿ ಒಬ್ಬ ರೈತ ಬಂದ್ಬಿಟ್ಟು ಅರಸೀಕೆರೆಯಿಂದ ಬೆಂಗಳೂರಿಗೆ ಬಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಮುಂದಿನ ಫ್ರೀ ತಂದು ಮನೆ ಪಕ್ಕದಲ್ಲಿ ಕೊಡ್ತಾರೆ ಅಂತ ಅಂದಾಗ ಅವರಿಗೆ ಒಂದು ಒಲವು. ರೈತರನ್ನ ಎನ್ಕರೇಜ್ ಮಾಡೋಣ, ಯಾಕೆ ಆ ತರ ಒಂದು ಒಬ್ರಿಗೆ ಒಬ್ರಿಗೆ ಬೆಳೆಸ್ತು. ತೆಂಗು ಬಹಳ ಮುಖ್ಯವಾದಂತಹ ಬೆಳೆ ನಿಮ್ಮ ತೋಟದಲ್ಲಿ, ಹೆಚ್ಚು ಪ್ರಮಾಣದಲ್ಲಿ ಇದೆ. ತೆಂಗಿನಿಂದ ಏನೇನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ? ಮೊದಲನೇದಾಗಿ ತೆಂಗಿನಕಾಯಿ, ಅದರಲ್ಲಿ ತೆಂಗಿನಕಾಯಿ ಮಾರಾಟನೂ ಮಾಡ್ತೀವಿ ಗ್ರಾಹಕರ ಒಳಗೆ ಸ್ಟ್ರೈಟ್ ಆವೇಸ್ ಉಳಿದು. ಅದಾದ್ರೆ ತೆಂಗಿನಕಾಯಿನೇ ವರ್ಜಿನ್ ಕೋಕೋನಟ್ ಆಯಿಲ್ ಹೆಚ್ಚಾಗಿದ್ದು ಕೊಬ್ಬರಿಗೆ ಹಾಕ್ತಿವಿ, ಕೊಬ್ಬರಿ ಮಾರಾಟ ಮಾಡ್ತೀವಿ, ಕೊಬ್ಬರಿ ಎಣ್ಣೆ ಮಾಡ್ತೀವಿ. ಇಷ್ಟ ಆಯ್ತದ ಕೊಬ್ಬರಿನಲ್ಲಿ. ಮತ್ತೆ ತೆಂಗಿನಕಾಯಿ ಎಣ್ಣೆ ಮಾಡಿದಂತ ಹಿಂಡಿ ಬರುತ್ತೆ, ಅದು ಕೋಲ್ಡ್ ಪ್ರೆಸ್ ಅಲ್ಲಿ ಹೈಡ್ರಾಲಿಕಲ್ ತೆಗೆಯೋದ್ರಿಂದ ಅದರಲ್ಲಿ ಇನ್ನೂ ಸಾಕಷ್ಟು 16-18% ಆಯಿಲ್ ಉಳ್ಕೊಂಡಿರುತ್ತೆ. ಅದು ಸೇಮ್ ಕೊಬ್ಬರಿ ತುರಿ ತರ ಇರುತ್ತದೆ. ಏನ್ ನೀವು ಡೆಸಿಕೇಟ್ ಕೊಕೊನಟ್ ಪೌಡರ್ ಅಂತ ಕರಿತೀವಲ್ಲ ಅದೇ ಟೇಸ್ಟ್ ಅದಿರುತ್ತದೆ. ಯಾಕಂದ್ರೆ ಆಯಿಲ್ ಕಂಟೆಂಟ್ಸ್ ಇರುತ್ತೆ, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ಒಳ್ಳೆ ಬಲ್ತಿರೋ ಕಾಯಲ್ ಮಾಡಬೇಕು. ಅದನ್ನ ನಾವು ಪ್ಯಾಕೆಟಿಂಗ್ ಮಾಡ್ತೀವಿ, ಅದು ಕೂಡ ನನ್ನ ತಯಾರಿ ವೆಚ್ಚದಲ್ಲ ಅಲ್ಲಿ ಬಂದ್ಬಿಡುತ್ತೆ ನನ್ನ ದುಡ್ಡೆಲ್ಲ. ಅರ್ಧ ಕೆಜಿ ಒಂದ್ ಕೆಜಿ ಪ್ಯಾಕೆಟಿಂಗ್ ಮಾಡಿ ಡೆಸಿಕೇಟ್ ಇರೋ ವಿಚಾರ ಹೇಳ ಕೊಡ್ತೀನಿ, ಅದ್ರಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ವಿ ಇಷ್ಟು ಪರ್ಸೆಂಟೇಜು, ನೀವು ತಿನ್ ನೋಡಿ ಚೆನ್ನಾಗಿದ್ರೆ ನೀವು ಅಡುಗೆನಲ್ಲಿ ಬೆಂಗಳೂರಲ್ಲಿ ಎಷ್ಟು ಜನಕ್ಕೆ, ಯಾಕೆಂದ್ರೆ ಕೆಲವು ಜನ ತೆಂಗಿನಕಾಯಿ ತುರುದು ಮಾಡೋಕು ಬಿಡಿರಲ್ಲ, ಎಲ್ಲ ಕೆಲಸಕ್ಕೆ ಹೋಗ್ತದೆ ಅಂತವ್ರು ಈ ಪ್ಯಾಕೆಟ್ಗಳನ್ನ ತಗೊಂತಾರೆ. ತೆಂಗಿನಕಾಯಿ ಎಣ್ಣೆ ಮಾಡಿ ಉಳಿದಂತ ಇದನ್ನ ಅದ್ರಲ್ಲಿ, ಯಾಕೆಂದ್ರೆ ಇಂಡಿಯನ್ ಆಗಲ್ಲ ಅದನ್ನ, ತುಂಬಾ ಆಯಿಲ್ ಕಂಟೆಂಟ್ಸ್ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ ತಿನ್ನಕ್ಕೆ. ಸೇಮ್ ನೀವು ಕೊಬ್ಬರಿ ತಿಂದಂಗ್ ರುಚಿ ಬರುತ್ತೆ, ಅದನ್ನ ಪ್ಯಾಕೆಟಿಂಗ್ ಮಾಡ್ತೀನಿ. ತೆಂಗಲ್ ಅಷ್ಟು ಮೌಲ್ಯವರ್ಧನೆ ಆಯ್ತು. ಅದನ್ನ ಈ ಚಟ್ನಿಗೆ ಮತ್ತೆ ಸಾಂಬಾರ್ ಬಳಸಬಹುದು. ಈ ನಾವು ದಿನನಿತ್ಯ ತೆಂಗಿನಕಾಯಿನ ತಿನ್ನೋರಿಗೆ ಅನ್ಸುತ್ತೆ ಸ್ವಲ್ಪ ಬೇರೆ ತರ ಟೇಸ್ಟ್ ಅನ್ಸುತ್ತೆ, ನಾವೇನ್ ಮಾಡಬಹುದು 50-50 ಮಾಡ್ಕೋಬಹುದು. ಅರ್ಧ ಈಗ ಒಂದು ತೆಂಗಿನಕಾಯಿ ಬಳಸೋರು ಒಂದ್ ಅರ್ಧ ಹೋಳ್ ಬಳಸಿ ಅರ್ಧ ಪುಡಿ ಬಳಸ್ಕೋಬಹುದು, ಇಲ್ಲ ಅದನ್ನೇ ಫುಲ್ ಮಾಡಿ ಚಟ್ನಿ ಎಲ್ಲ ಮಾಡಿದೀವಿ ನಮ್ಮಲ್ಲಿ. ಅದರಲ್ಲೂ ನೀವು ಸ್ವೀಟ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಮಿಠಾಯಿ ಮಾಡಕ್ಕೆ ಸೂಪರ್ ಬಂದಂತ ಹಿಂಡಿನಲ್ಲಿ ಕೊಬ್ಬರಿ ಮಿಠಾಯಿ ಅದ್ಭುತವಾದ ರುಚಿ ಬರುತ್ತೆ. ಸಾವಯವ ಬೆಲ್ಲ ಹಾಕ್ಬಿಟ್ಟು ಕೊಬ್ಬರಿ ಮಿಠಾಯಿ ಅದನ್ನು ಪ್ಯಾಕೆಟ್ ಮಾಡ್ತೀವಿ ನಾವು. ಕೊಬ್ಬರಿ ಮಿಠಾಯಿ ಮಾಡಿ ನಾವೇ ಅದನ್ನ ಎರಡೆರಡು ಕೊಬ್ಬರಿ ಮಿಠಾಯಿ ಒಂದೊಂದು ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತೀವಿ. ನಾವು ಮೌಲ್ಯವರ್ಧನೆ ಇಚ್ಛಾಗಿದ್ದ ಹಂಗೆ ಸ್ಟ್ರೈಟ್ ಪ್ಯಾಕೆಟ್ ಮಾಡಿ ಮಾರಾಟ ಮಾಡ್ತೀನಿ. ಏನೇನು ಸಾಧ್ಯ ಅದರಲ್ಲ ಮೌಲ್ಯವರ್ಧನೆ ಮಾಡಬೇಕು ಅಂತ ನಾನು. ಅಡಿಕೆಯನ್ನು ನೀವೇ ಮಾರಾಟ ಮಾಡ್ತೀರಾ ಅಥವಾ ಹೇಗೆ? ಸರ್, ಅಡಿಕೆನ ನಾವೇ ಕುಯ್ದು ಅದನ್ನ ಹೆಚ್ಚಿಸಿ ಮಿಷಿನಲ್ಲಿ ಹೆಚ್ಚಿಸ್ತೀವಿ, ಆಮೇಲೆ ಅದನ್ನ ಬೇಯಿಸ್ತೀವಿ, ಬೇಯಿಸಿ ಒಂದು ಆರು ದಿನ ಒಣಗಿಸ್ಬಿಟ್ಟು ಅದಾದ ನಂತರ ಮಾರಾಟ ಮಾಡ್ತೀವಿ. ಒಟ್ಟಿಗೆ ಅದನ್ನ ಸಂಸ್ಕರಣೆ ಮಾಡಿ ಸಂಸ್ಕರಣೆ ಮಾಡಿ ಮಾಡುವಂಥದ್ದು ನೇರವಾಗಿ ಕೇಣಿ ಕೂಡ ಅದೆಲ್ಲ ಫುಲ್ ನಾವೇ ಮಾಡ್ತೀವಿ, ಮನೆಯಲ್ಲೇ ಮಾಡ್ತೀವಿ ಅದನ್ನ. ಯಾಕಂದ್ರೆ ಅಷ್ಟು ಮಾಡಿಟ್ರೆ ನಮಗೆ ಲಾಭದಾಯಕ ಅನ್ಸುತ್ತೆ, ನಂದೆಲ್ಲ ಅಡಿಕೆ ಚೆನ್ನಾಗಿ ತೂಕ ಬರ್ತದೆ. ಒಂದು 100 ಕೆಜಿ ಅಡಿಕೆನಲ್ಲಿ 16-16.5 ಕೆಜಿ ತೂಕ ಬರುತ್ತೆ, ಅಡಿಕೆ ಬರುತ್ತೆ, ಒಣ ಅಡಿಕೆ. ಮತ್ತೆ ಚೆನ್ನಾಗಿ ಮಾಡಿಕೊಂಡ್ರೆ ಅಡಿಕೆ ಹಾಳಾಗೋ ವಸ್ತುವಲ್ಲ, ಒಂದ್ ವರ್ಷ ಬೇಕಾದ್ರೆ ಇಟ್ಕೊಂಡು ಕೊಡಬಹುದು, ಬಜಾರ್ ಬೆಲೆ ನೋಡ್ಕೊಂಡು ಅನುಕೂಲದ ಬೆಲೆಗಳು ನಾವು ಮಾರಾಟ ಮಾಡಬಹುದು. ಈಗ ತೆಂಗು ಮತ್ತೆ ಅಡಿಕೆ ತೋಟದಲ್ಲೇ ಒಂದಷ್ಟು ದ್ವಿದಳ ಧಾನ್ಯಗಳನ್ನು ಕೂಡ ಹಾಕೊಳ್ತೀನಿ ಅಂತ ಹೇಳಿದ್ರಿ. ಎಷ್ಟು ಕಾಳು ಸಿಗುತ್ತೋ ಅಷ್ಟು ನಮ್ಮ ಪಾಲು, ಉಳಿದದ್ದೆಲ್ಲವೂ ಕೂಡ ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್ ಮಾಡಲಿಕ್ಕೆ ಮತ್ತೆ ಹೆಸರಲೆ ಗೊಬ್ಬರ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ. ಎಲ್ಲೆಲ್ಲಿ ಹಾಕ್ತೀರಾ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ತರದ ಕಾಳುಗಳನ್ನ ಬೆಳ್ಕೊಳ್ತಾ ಇದ್ರಿ? ನಮ್ದು ಏನ್ ತೋಟ ಅಂತ ಏನಿದೆ ಫುಲ್ಲು 24 ಎಕರೆ, ಅಷ್ಟಕ್ಕೂ ಕೂಡ ಮುಂಗಾರಲ್ಲಿ ನಾವ್ ಏನ್ ಮಾಡ್ತೀವೋ ಬಿಡ್ತೀವೋ, ಒಂದೇ ಮಳೆಗೆ ಹಾಕಲ್ಲ, ಮೊದಲನೇ ಮಳೆ ಸುಮ್ಮನೆ ಇರ್ತೀವಿ. ಎರಡನೇ ಮಳೆ ಬಿದ್ದ ತಕ್ಷಣ ನಮ್ಮ ಟ್ರಾಕ್ಟರ್ಲ್ಲಿ ಡಿಸ್ಕ್ಯಾರೋ ಅಂತ ಇದೆ, ಅದು ಡೆಪ್ತ್ ಕಲ್ಟಿವೇಷನ್ ಮಾಡಲ್ಲ, ಸುಮ್ಮನೆ ಏನಂದ್ರೆ ಭೂಮಿನ 1/2 ಇಂಚು 1 ಇಂಚು ಮರದ ಪಕ್ಕಕ್ಕೆ ಹೋಗಲ್ಲ, ಮರದ ಬುಡ ಗಾಯ ಮಾಡಕ್ ಹೋಗಲ್ಲ. ನಾವು ಆ ಗಿಡದೊಳಗೆ ಏನ್ ಮಾಡ್ತೀವಿ, ಈ ಹುರುಳಿಕಾಳು, ಅಲಸಂಡೆ ಕಾಳು, ಅವರೆಕಾಳು, ತೊಗರಿ ಕಾಳು, ಉಚ್ಚೆಳ್ಳು, ಆ ಉಚ್ಚೆಳ್ಳುವಿಗೆ ಜೇನು ಆಕರ್ಷಣೆ ತುಂಬಾ ಚೆನ್ನಾಗುತ್ತೆ, ಜೇನು ತುಂಬಾ ಬರುತ್ತೆ, ಆ ದೃಷ್ಟಿಯಿಂದ ಉಚ್ಚೆಳ್ಳು ಇಷ್ಟನ್ನು ಮಿಕ್ಸ್ ಮಾಡ್ಕೊಂತೀವಿ, ಜೊತೆಗೆ ಒಂದ್ ಸ್ವಲ್ಪ ಸೆಣಬು ಆಡ್ ಮಾಡ್ಕೊಂತೀವಿ, ಎಲ್ಲ ತೋಟಗಳು ಉಗ್ಬಿಡ್ತೀವಿ, ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಉಗ್ಬಿಡ್ತೀವಿ. ಈಕ್ವಲ್ ಪ್ರೊಪೋರ್ಷನ್ ಮಿಕ್ಸ್ ಮಾಡ್ಕೊಳಲ್ಲ, ಯಾಕಂದ್ರೆ ತೊಗರಿ ಕಾಳು ಸ್ವಲ್ಪ ಕಮ್ಮಿ ಹಾಕೊಂತೀವಿ, ಅದು ನಾಟಿ ತೊಗರಿ ಹಾಕೋದ್ರಿಂದ ಹರಡ್ಕೊಂಡ್ಬಿಡುತ್ತೆ, ಹುರುಳಿಕಾಳು ಪ್ರಮಾಣ ಜಾಸ್ತಿ ಮಾಡ್ತೀನಿ, ಆದಷ್ಟು ಬಳ್ಳಿ ಆಗಂತೂ ಜಾಸ್ತಿ ಮಾಡ್ತೀನಿ, ಒಂದು ಆವರೇಜ್ ರೇಷಿಯೋದಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೋಟಕ್ಕೆಲ್ಲ ಹೋಗ್ಬಿಟ್ಟು ಡಿಸ್ಕರ್ ಹೋಗ್ಬಿಡ್ತೀವಿ, ಅದು ಸ್ವಲ್ಪ ಭೂಮಿಗೆ ಅಂಟ್ಕೊಂಡಂಗೆ ಇರುತ್ತಷ್ಟೇ, ಮೇಲೆ ಸ್ಪ್ರಿಂಕ್ಲರ್ ಹಾಕ್ಬಿಡ್ತೀವಿ, ಮಳೆ ಬಂದ್ರೆ ನಮ್ಮ ವರ್ಷ ಬರಲ್ಲ ಸ್ಪ್ರಿಂಕ್ಲರ್ ಹಾಕ್ಬಿಡ್ತೀವಿ, ಉಟ್ಬಿಟ್ರೆ ಸಾಕು. ಯಾವ ತಿಂಗಳಲ್ಲಿ ಹಾಕ್ತೀರಿ ಇದನ್ನ? ಮೊದಲನೇ ಮಳೆ ಬಿಟ್ಟು ಎರಡನೇ ಮಳೆಗೆ. ಈಗ ನಮಗೆಲ್ಲ ಏಪ್ರಿಲ್ ಎಂಡಿಗೆಲ್ಲ ಶುರುವಾಗುತ್ತೆ ಮಳೆ, ಹೌದು, ಮೊದಲನೇ ಮಳೆಗೆ ಟ್ರಾಕ್ಟರ್ ಎಲ್ಲ ಓಡೋದ್ ಬೇಡ ಅಂತೇಳಿ ಮುಟ್ಟಕ್ ಹೋಗಲ್ಲ, ಎರಡನೇ ಮಳೆಗೆ ಯಾವಾಗ ಮಳೆ ಬರಲಿ ಎರಡನೇ ಮಳೆಗೆ, ಡೇಟ್ ಏನ್ ಇಲ್ಲ ನಮಗೆ, ಜೋರ್ ಮಳೆ ಎರಡನೇ ಮಳೆ ಬಂದ ತಕ್ಷಣ ಹಾಕ್ಬಿಡ್ತೀವಿ. ಮತ್ತೆ ಎಂಡಿಂಗ್ ಅಡಿಕೆ ಕುಯ್ಯೋದು ನಾವು ಆಗಸ್ಟ್ ಎಂಡಿಂಗ್ ಟೈಮ್ವರೆಗೂ ಅದ್ರೊಳಗೆ ಏನು ಮುಟ್ಟಲ್ಲ, ಮಲ್ಚಿಂಗ್ ಒಳಗೆಲ್ಲ ಗಂಬೂಟ್ ಹಾಕೊಂಡು ತೋಟದಲ್ಲಿ ಓಡಾಡ್ತೀವಿ, ಕಾಡಿನ ತರ ಇರುತ್ತೆ, ಹಾವುಗಳು ಉಟ್ಪಟ್ಟೆಲ್ಲ ತುಂಬಾ ಇರುತ್ತೆ ನಮ್ಮ ತೋಟದಲ್ಲಿ, ಹುಷಾರಾಗಿ ಓಡಾಡ್ಕೊಂತೀವಿ, ತೆಂಗಿನಕಾಯಿ ಎಲ್ಲ ಬಿತ್ತಿದ್ಕಾಯಿ ಆರಿಸ್ಕೊಂತೀವಿ ಅಷ್ಟೇ ಅದನ್ನ, ಹಾಗಾಗಿ ಏನ್ ಸಮಸ್ಯೆ ಇಲ್ಲ. ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಹಂದಿಗಳು ತಿಂದು ಹೋಗುತ್ತೆ, ಹೋಗ್ಲಿ ಪರವಾಗಿಲ್ಲ ನನಗೆ, ಅಲ್ಲಿವರೆಗೂ ತೋಟದಲ್ಲಿ ತೇವಾಂಶ ಯಥೇಚ್ಛವಾಗಿರುತ್ತೆ, ಗಿಡಗಳು ಸಾಕಷ್ಟು ಇರುತ್ತೆ, ನೈಟ್ರೋಜನ್ ಫಿಕ್ಸ್ ಆಗುವಂತ ದ್ವಿದಳ ಧಾನ್ಯಗಳು ಯಥೇಚ್ಛವಾಗಿರ್ತವೆ, ಅದನ್ನ ಮತ್ತೆ ನಾನು ಉಳುಮೆ ಮಾಡಿ ಮತ್ತೆ ಭೂಮಿ ಮಣ್ಣು ಮಿಕ್ಸ್ ಮಾಡಿದ್ರೆ ನೈಟ್ರೋಜನ್ ಮತ್ತೆ ಹಾವಿಯಾಗೊಳ್ಟ ಹೋಗುತ್ತೆ ಬೇಡ ಅಂತೇಳಿ ನೆಲಕ್ಕೆ ಅಂಟ್ಕೊಂಡಂಗ ರೀತಿನೆಲ್ಲ ಬಾಂಡ್ಲಿ ಉಳಿಸಾಡ್ತೀವಿ ಅದನ್ನ ಅಷ್ಟೇ, ಡಿಸ್ಕಾರನ್ನ ಅದು ಉಳುಮೆ ಮಾಡಲ್ಲ, ಮೇಲಾಗೆ ಎತ್ತರವಾಗಿರೋದ್ನ ಭೂಮಿ ಸಮಕ್ಕೆ ಒಂದು 3-4 ಇಂಚ್ ಎತ್ತರಕ್ಕೆ ಓದಕ್ಕೆ ಹಾಸಿಗೆ ತರ ಬೆಳೆಸುತ್ತೆ ನಮಗೆ, ಯಾಕೆಂದ್ರೆ ಓಡಾಡೋಕೆ ಅಡಿಕೆ ಕಾಯಿ ಎಲ್ಲ ಬಿದ್ರೆ ಕಾರಣಕ್ಕೋಸ್ಕರ ಮಾಡ್ಕೊಂತೀವಿ ಅಷ್ಟೇ, ಅದೇ ಕಾನ್ಸೆಪ್ಟ್. ಬೆಂಕಿ ಬೈಕ್ಗೋಸ್ಕರ ಏನ್ ಮಾಡ್ತೀವಿ, ನಮ್ಮ ಜಮೀನ್ ಬಾರ್ಡರ್ನ ಸ್ವಲ್ಪ ಸ್ಪ್ರಿಂಕ್ಲರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಕಲ್ಟಿವೇಷನ್ ಮಾಡ್ಕೊಂತೀವಿ ಬಾರ್ಡರ್ ಸುತ್ತ. ಫಸ್ಟ್ ಎಲ್ಲ ಅದನ್ನೇ ಮಾಡ್ತಿದ್ವಿ, ಜೀರೋ ಮಾಡ್ತಿದ್ವಿ, ಕೆಲವೊಂದು 2 ಸರಿ ಬೆಂಕಿ ಬಿದ್ದುಬಿಡ್ತು ನಮ್ಮ ತೋಟಕ್ಕೆ, ಹುಲ್ಲೆಲ್ಲ ಸಿಕ್ಕಾಬಟ್ಟೆ ಇದ್ದು ಗಿಡಗಳು ಇದ್ದಾಗ ಬೆಂಕಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಬಾರ್ಡ್ರಲ್ಲಿ 8 ಅಡಿ ಸುತ್ತಳತೆ ಕಲ್ಟಿವೇಷನ್ ಮಾಡಿ ಮಣ್ಣನ್ನ ಕಾಣಂಗ್ ಮಾಡ್ತೀನಿ, ಬೆಂಕಿ ಏಕ್ದಮ್ ಬರದಂಗಿರ್ಲಿ ಅಂತ ಅಷ್ಟೇ. ದ್ವಿದಳ ಧಾನ್ಯಗಳನ್ನೇನು ತಗೊಳ್ಳೋದಿಲ್ಲ ಕಾಳನ್ನ? ಅದೇ ಆಗುತ್ತೆ ಸರ್, ನಮಗೆ ಸಾಕಷ್ಟು ಅವರೆಕಾಯಿ ಹೆಚ್ಚು ಕಮ್ಮಿ ನಮಗೆ 3-4 ತಿಂಗಳಿಂದ ಕಂಟಿನ್ಯೂ ನಮ್ಮ ಮನೆಗೆ ಅವರೆಕಾಯಿ ಸಿಗ್ತಾ ಇದೆ, ತೆಗರಿಕಾಯಿ ಸಿಗ್ತಾ ಇದೆ, ರಾಗಿ ಹಪ್ಪಳ ಮಾಡ್ತೀನಿ ಅಂತ, ರಾಗಿ ಹಪ್ಪಳ ಆಗತ್ತೆ, ರಾಗಿ ನಾಗೆ ಮಾರಾಟ ಮಾಡಬಹುದು, ರಾಗಿ ಹಿಟ್ಟು ಮಾಡಿ ಮಾರಾಟ ಮಾಡ್ತೀವಿ, ರಾಗಿ ನಿಪ್ಪಟ್ಟು ಆಗತ್ತೆ, ಇಷ್ಟು ರಾಗಿನಲ್ಲಾಗತ್ತೆ. ಆಮೇಲೆ ಅವರೆಕಾಳು ಸ್ಟ್ರೈಟ್ ಕೊಡ್ಬೋದು, ಇಲ್ಲ ಅವರೆ ಬೆಳೆ ಆಗತ್ತೆ. ಕಡತರ ಕಡಲೆಕಾಳಲ್ಲಿ ಕಡಲೆಕಾಳಾಗತ್ತೆ, ಕಡಲೆ ಬೆಳೆ ಆಗತ್ತೆ, ಕಡಲೆ ಹಿಟ್ಟಾಗತ್ತೆ, ಊರಿಗಡಲೆ ಆಗತ್ತೆ, ಇಷ್ಟಾಗತ್ತೆ. ತೊಗರಿ ಕಾಳು ತೊಗರಿ ಬೇಳೆ ಇಷ್ಟು. ಈಗ ನಮ್ಮಲ್ಲಿ ಸಮಸ್ಯೆ ಏನು ಅಂತ ಅಂದ್ರೆ, ತೊಗರಿ ಆಗ್ಲಿ ಕಡಲೆ ಆಗ್ಲಿ ಬೇಳೆ ಮಾಡಿಸ್ಲಿಕ್ಕೆ ಸರಿಯಾದಂತ ಮಿಲ್ಗಳಿಲ್ಲ. ನೀವೆಲ್ಲಿ ಮಾಡಿಸ್ತೀರಿ? ಅರಸೀಕೆರೆಯಿಂದ ಒಂದು 12 ಕಿಲೋಮೀಟರ್ ಹೊನ್ನವಳ್ಳಿ ಹತ್ರ ಒಬ್ರು ಈಗ ಅಡ್ವಾನ್ಸ್ಡ್ ಫಸ್ಟ್ ಎಲ್ಲ ಅರಸೀಕೆರೆಯಲ್ಲಿ ಮಾಡಿಸ್ತಿದ್ದೆ, ಬರ್ತಿ ತರಲು ಕೂಡ ಆದ್ರೆ ಎಷ್ಟು ತುಂಬಾ ಸ್ವಲ್ಪ ನುಚ್ಚಲ್ ಆಗ್ತಿತ್ತು. ಇಲ್ಲಿ ಹೊನ್ನವಳ್ಳಿ ಹತ್ರ ಒಬ್ರು ಹೊಸದಾಗಿ ಹೊಸ ಅಡ್ವಾನ್ಸ್ ಮಿಷಿನ್ ತಂದಿದ್ದಾರೆ, ಕಲ್ಲಲ್ಲಿ ಬರ್ತಾ ಅಂತ. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ, ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಬರ್ತಾ ಇದೆ. ಅಂದ್ರೆ ಕ್ಲೀನಿಂಗ್ ನಾವು ಮಾಡ್ಕೋಬೇಕು, ಬೇಳೆ ನುಚ್ಚಾಗ್ತಾ ಇಲ್ಲ, ಚೆನ್ನಾಗಿ ಬರ್ತಾ ಇದೆ. ಈಗಿನ ಟೆಕ್ನಾಲಜಿ ಉಪಯೋಗ ಮಾಡಿದರೆ ಅದು ಪರವಾಗಿಲ್ಲ, ಅದ್ರಲ್ಲಿ ಮಾಡಿಸ್ತೇವೆ. ಇದುವರೆಗೂ ನಾವು ಮಾಡಿಸ್ತಿದ್ದೆ ಅರಸೀಕೆರೆನಲ್ಲೇ, ಅರಸೀಕೆರೆನಲ್ಲಿ ಬೆಳೆ ಮಾಡೋದೇ ಒಂದು ಮಿಷಿನ್ ಇದೆ, ಪರವಾಗಿಲ್ಲ. ಅದರಲ್ಲೂ ಯಾಕಂದ್ರೆ ನಮಗೆ ಕಡಲೆಕಾಳಲ್ಲಿ ಬೆಳೆ ಮಾಡಿಸ್ತೀವಿ, ಅದರಲ್ಲೊಂದು 30% 25% ನುಚ್ಚಾಗುತ್ತೆ, ತೊಂದರೆ ಇಲ್ಲ. ನುಚ್ಚಿನ ಹಿಟ್ಟು ಮಾಡಿಸಿದ್ರೆ ಆಯ್ತು, ಕಡಲೆ ಹಿಟ್ಟು ಪ್ಯೂರ್ ಹಿಟ್ ಸಿಗುತ್ತೆ. ಯಾಕಂದ್ರೆ ಬಜಾರ್ ಸಿಗೋ ಕಡಲೆ ಹಿಟ್ಟೆಲ್ಲ ಕಲಬೆರಕೆ ಮಿಕ್ಸ್ಚರ್, ಕಡಲೆಕಾಳಿಗೆ ಕಡಿಮೆ ರೇಟ್ ಕಡಲೆ ಹಿಟ್ಟು ಮಾಡ್ತಾರೆ ಅಂದ್ರೆ ಸಾಧ್ಯನೇ ಇಲ್ಲ. ನಾನು ಕಡಲೆ ಹಿಟ್ಟು ಮಾಡ್ತೀನಿ, ಅದ್ರಲ್ಲಿ ವೇಸ್ಟ್ ಆಗೋದೇನಿಲ್ಲ. ಕಡಲೆಕಾಳಲ್ಲಿ ಚೆನ್ನಾಗಿರೋದು ಬಂದಿರೋದ್ನ ಬೆಳೆ ನುಚ್ಚಾಗಿದ್ದಲ್ಲ ಹಿಟ್ಟು ಹಿಟ್ಟು ಹಿಟ್ಟು ಮಾಡಿ ಪ್ಯೂರ್ ಹಿಟ್ಟು ಬಳಸ್ಕೋಬಹುಡುಗಡ್ಲೆನ ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಾ? ನೈಟ್ ಸರ್ ನೆನೆ ಹಾಕ್ಬೇಕು, ನೀರಲ್ಲಿ ನೆನೆ ಹಾಕ್ಬೇಕು, ಬೆಳಗ್ಗೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಣಗಿದ್ನ ತಗೊಂಡೋಗಿ ನೀವು ಈ ಪುರಿ ಬಟ್ಟಿ ಬರ್ತಾರೆ ಭತ್ತದಿಂದ ಪುರಿ ಪುರಿ ಮಾಡ್ತಾರೆ, ಅಲ್ಲಿ ನೋಡ್ರೆ ಈಸಿ, ಅದೇ ಮೆಥಡ್ ಸೇಮ್ ಬಂದ್ಬಿಡುತ್ತೆ. ಮರಳಲ್ಲಿ ಹುರಿಗಡಲೆ ಆಗುತ್ತೆ, ಅದೊಂದು ಮೌಲ್ಯವರ್ಧನೆ ಆಯ್ತು. ಅದನ್ನ ಪ್ರಯೋಗ ಈಗ ಜಸ್ಟ್ ಮಾಡಿರೋದು, ಮೊದಲೆಲ್ಲ ಇಬ್ಬರಿ ಕಡಲೆ ಬೆಳೆ ಕಡಲೆ ಇಟ್ಟು ಮಾಡ್ತಿದ್ವಿ, ಇದನ್ನ ಈಗ ಒಂದು 2 ತಿಂಗಳಿಂದ ಅಷ್ಟೇ. ಇದೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೊಳ್ತೀರಾ, ಅದನ್ನ ಹೇಗೆ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ? ಸರ್ ಇಲ್ಲ, ಖಾಲಿ ಸ್ಟೇಜ್ ಅಲ್ಲಿ ಇರುತ್ತೆ, ಮಾರ್ಕೆಟಿಂಗ್ ನಮ್ ಬೇಡಿಕೆ ಅನುಸಾರವಾಗಿ ಮೌಲ್ಯವರ್ಧನೆ ಮಾಡ್ಕೊಂಡು ಹೋಗ್ತೀನಿ. ಒಂದೇ ಸರಿ ಮಾಡ್ಸಕ್ ಹೋಗಲ್ಲ ಜಾಸ್ತಿನ, ಯಾಕೆಂದ್ರೆ ಹಿಟ್ ಮಾಡಿ ತುಂಬಾ ದಿನ ಇಡಬಾರ್ದು ಯಾವ್ದನ್ನೆಲ್ಲ. ಖಾಲಿ ಸ್ಟೇಜ್ ಅಲ್ಲಿ ಇದ್ದಾಗ ಫೈಬರ್ ಕಂಟೆಂಟ್ಸ್ ವೇಸ್ಟ್ ಆಗಲ್ಲ, ಹಾಗೆ ಇರುತ್ತೆ. ಹಿಟ್ ಮಾಡಿಸಿ ತಿಂಗಳಂಗಟ್ಲೆ ಇಡಬಾರ್ದು ಅಂತ, ಫೈಬರ್ ಕಂಟೆಂಟ್ ಅಂತ. ನಾನೇನು ಒಂದು ಹಿಟ್ ಮಾಡಿದ್ಮೇಲೆ ಮ್ಯಾಕ್ಸಿಮಮ್ 15 ದಿನ ಅಷ್ಟೊಳಗೆ ಬಳಸ್ಕೋಬೇಕು ಅಂತ ಎಲ್ರಿಗೂ ಆ ಕರವಲ್ಲ ಹೇಳ್ತೀನಿ. ಇಲ್ಲ ನೀವು ಕಾಳು ತಗೊಂಡು ನೀವೇ ಹಿಟ್ ಮಾಡಿಸ್ಕೊಳ್ಳಿ, ರಾಗಿ ತಗೊಂಡು ನೀವೇ ಹಿಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಂಗಾಗಿ ನಾನು ಇಲ್ಲಿ ಮೇಳಗಳಿಗೆ ಬರುವಾಗ ಒಂದ್ ದಿನ 2 ದಿನ ಹಿಟ್ ಮಾಡಿಸೋದು ಅದನ್ನ ಅಷ್ಟೇ. ಕೂಡ ಎಣ್ಣೆ ಇರುತ್ತೆ ಸರ್, ಹಾಳಾಗಲ್ಲ. ಚುಪ್ಪದೊಳಗೆ ಪ್ರೊಟೆಕ್ಷನ್ ಆಗಿದ್ರೆ ಕೊಪ್ಪರಿ ಎಷ್ಟು ದಿನ ಇಡ್ಕೋಬಹುದು ನೀವು? ಹೌದು, ಕೊಪ್ಪರಿ ಒಡೆದಾದ್ಮೇಲೆ ಅದನ್ನು ಕೂಡ ತುಂಬಾ ದಿನ ಇಡಕ್ಕಾಗಲ್ಲ, ಯಾಕಂದ್ರೆ ಒಡೆಯುವಾಗ ಸ್ವಲ್ಪ ಏಟ್ ಮಾಡಿರ್ತೀವಿ, ಅಲ್ಲಿ ಎಣ್ಣೆ ಗರಿದಿರುತ್ತೆ, ಅದೆಲ್ಲ ಸ್ವಲ್ಪ ಹಾಳಾಗಕ್ಕೆ ಶುರು ಆಗುತ್ತೆ. ಆದ್ರೆ ಏನೇ ಮಾಡಿದವರು ಕೂಡ 3-4 ತಿಂಗಳೊಳಗೆ ಅದು ಕೆಂಪತ್ತಕ್ಕೆ ಶುರುವಾಗುತ್ತೆ. ಹಾಗಾಗಿ ಎಣ್ಣೆ ಮಾಡಿಸಿಟ್ರೆ ನೀವು 6-7 ತಿಂಗಳು ಏನಾಗಲ್ಲ, ಕೊಬ್ಬರಿ ಎಣ್ಣೆ ಹಾಳಾಗಲ್ಲ. ಅದರ ಕ್ವಾಲಿಟಿ ಗಮನಿಸಬೇಕು ನೀವು. ಎಣ್ಣೆ ಮಾಡಿಸುವಾಗ ಕಟ್ ಮಾಡಿ 2 ಭಾಗ ಮಾಡ್ಕೋಬೇಕು, ಉಂಡುಂಡಿ ಹಾಕ್ಬಾರ್ದು, ಯಾಕಂದ್ರೆ ಒಳಗಡೆ ಯಾವ್ದಾದ್ರು ಹಾಳಾಗಿರೋದಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಒಂದು ಇಲ್ಲ 2 ಕೊಬ್ಬರಿ ಕೆಟಗರ ಕೊಬ್ಬರಿ ಸಾಕು ಇಡೀ ಎಣ್ಣೆ ಹಾಳು ಮಾಡೋದಕ್ಕೆ, ಕೌಟ್ ಸ್ಮೆಲ್ ಬಂದ್ಬಿಡುತ್ತೆ. ಕ್ವಾಲಿಟಿ ಚೆನ್ನಾಗಿರೋ ಗಮನಿಸಿ ಒಂದು ಕೌಟಿರೋ ಡೌಟ್ ಇರೋದು ಯಾವ್ದು ಹಾಕ್ಬಿಟ್ಟಿರೋ ಒಳಗೆ ಚೆನ್ನಾಗಿರೋದು ಮಾಡಿಟ್ರೆ ನೀವು 7-8 ತಿಂಗಳು ಇಟ್ಟು ನೋಡಿದೀನಿ ನೀವು. ಆಗಿಲ್ಲ ಟೆಸ್ಟಿಂಗ್ ಅಂತಲೇ ಒಂದು 1/2 ಲೀಟರ್ ಬಾಟಲ್ ಇಟ್ಟು ನಾವು ಮನೇಲಿ ಇಟ್ಟು ನೋಡಿದೀವಿ, 7-8 ತಿಂಗಳಾದ್ರೂ ಅದೇ ಫ್ಲೇವರ್ ಇತ್ತು, ಪ್ಯೂರ್ ಕೊಬ್ಬರಿನಲ್ಲಿ ಮಾಡಿಸ್ತಾರೆ. ಮತ್ತೆ ತೆಂಗಿನಕಾಯಿ ಎಣ್ಣೆನು ಅಷ್ಟೇ, ಒಳ್ಳೆ ಕಾಯಲ್ಲೇ ಮಾಡಿಸ್ಬೇಕು. ಅಂದ್ರೆ ನಾವು ಯಾವ್ದು ಕೊಬ್ಬರಿಗಾಯಿ ಅಂತ ಕರಿತೀವಲ್ಲ, ಹಣ್ಣುಗಾಗಿರ ಕಡುತ್ತೀವಲ್ಲ, ಅಂತ ಕಾಯಿನ ಬಲ್ತಿರೋ ಕಾಯಿನ. ಯಾಕೆ ಬಲ್ತಿರೋ ಕಾಯಿ ಸೆಲೆಕ್ಟ್ ಮಾಡ್ತೀನಿ? ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಕಾಯಿ ಎಣ್ಣೆಗೆ, ಜೊತೆಗೆ ಬಂದಂತ ಕಾಯಿ ಹಿಂಡಿ ಅಂತೀವಲ್ಲ ಅದು ರುಚಿ ಚೆನ್ನಾಗಿರುತ್ತೆ. ಯಾಕಂದ್ರೆ ಹಣ್ಣುಗಾಯಿನಲ್ಲಿ ರುಚಿ ಜಾಸ್ತಿ, ಎಳೆಕಾಯಿನ ರುಚಿ ಬರಲ್ಲ. ಆ ಹಿಂಡಿನೂ ಕೂಡ 3-4 ತಿಂಗಳು ಹಾಳಾಗಲ್ಲ ಅದು. ಅಲ್ಲಿವರೆಗೂ ನೀವು ಮಾರಾಟ ಮಾಡಿದ್ರೆ ಮಾರಾಟ ಮಾಡಬಹುದು, ಇಲ್ಲ ನೀವು ಮಿಠಾಯಿಗಳು ಮಾಡಬಹುದು. ಕಡೆ ಪಕ್ಷ ಯಾರು ಸೇಲ್ ಆಗಲ್ಲ, ಹಸುಗಳಿಗೆ ಹಿಂಡಿ ಅಂತ ಹೋಗುತ್ತೆ, ವೇಸ್ಟ್ ಏನಾಗಲ್ಲ ಅದು. ಕಳೆದ 19 ವರ್ಷದಿಂದ ಹಿಂದೆ ಬಾಳೆಯನ್ನು ಹಾಕಿದ್ದು, ಇವತ್ತು ಕೂಡ ಚೆನ್ನಾಗಿದೆ, 3 ಗೊನೆ ಸಿಗುತ್ತೆ 1 ವರ್ಷದಲ್ಲಿ ಅಂತ ಹೇಳಿದ್ರಿ, ಏನಿದ್ರು ಗುಟ್ಟು? ಇದರ ಖರ್ಚು ಮಾಡೋ ಅವಶ್ಯಕತೆ ಫಸ್ಟ್, ನಾನು ಫಸ್ಟ್ ನಮ್ಮ ತಂದೆಯವ್ರ ಕಾಲದಿಂದ ಬಾಳೆ ಬೆಳೀತಿದ್ದ ಜಾಗನೇ ನಮ್ದು ಕೃಷಿ ಭೂಮಿ. ಬೆಳೆಯೋರು ಒಂದ್ ಬೆಳೆ ತಕ್ಕಂತ ಕ್ಲೀನ್ ಆಗಿ ಅದ್ ಬುಡೆಲ್ಲ ತಗೊಬಿಟ್ಟು ಅದ್ ಗುಂಡಿ ತೆಗ್ಸಿ ಆರೆ ತಾಂಕ್ ಖರ್ಚು ಮಾಡೋರು, ಮತ್ತೆ ಕಿತಾಕ್ಸಕ್ ಖರ್ಚು ಮಾಡೋರು ನೋಡ್ತಿದ್ದೆ. ಗೊನೆ ಇನ್ಕಮ್ ಬಂದಿದ್ಕಿಂತ ನಮ್ಗೆ ಗುಂಡಿ ತೆಗ್ಸಿದ್ವಿ, ಅದನ್ನ ಕಿತಾಕ್ಸಕ್ ಖರ್ಚು ಅರ್ಧ ಆಗ್ಬಿಡ್ತಿತ್ತಲ್ಲ, ಏನಪ್ಪ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಅದೇ ಕೊಡ್ಬೇಕ, ನಾವು ಬಾಳೆ ಹಾಕ್ತಿದ್ವಿ. ನಾನು ಆ ಟೈಪ್ ಒಂದು 3-4 ವರ್ಷ ಬಾಳೆ ಬೆಳೆದಿದ್ದೀನಿ. ಬೆಳೆಯೋದು ಎಲ್ಲ ಮುಗಿತಾನೆ, ಗೊನೆ ಮುಗಿತಾನೆ, ಎಲ್ಲ ಬುಡೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿ ಪೀಸ್ ಹಾಕೋದು, ಗುಂಡಿ ತೆಗ್ಸಿ ಲೇಬರ್ ತಗೊಂಡು ಮತ್ತೆ ಆರೆ ತಗೊಂಡು ಕಿತಾಕ್ಸ್ತಿದ್ವಿ. ಈಗ ಗೊತ್ತಿಲ್ಲ, ದೇವ್ರದಯ ನಮ್ಗೆ ಅನ್ನಿಸ್ಬೇಕಾಗಿ ಅಲ್ಲಿ ಸೆಮಿನಾರ್ ಇದೆ ಅಂತ ರಂಗಾಪುರದಲ್ಲಿ ಇದೆ ಅಂತೇಳಿ ಸುಭಾಷ್ ಪಾಳೇಕರ್ ಸೆಮಿನಾರ್ ಅಟೆಂಡ್ ಮಾಡಿದ್ವಿ. ನಮ್ಮ ಸ್ನೇಹಿತರು ಹೇಳಿದ್ರು ಹೋದ್ವಿ, ಅಟೆಂಡ್ ಮಾಡಿದಾಗ ಗೊತ್ತಾಯ್ತು ಬಾಳೆಗೆ ಅವ್ರು ಹೇಳಿದ್ದು, ಅವ್ರು ತುಂಬಾ ಅದ್ರ ಬಗ್ಗೆ ಸ್ಟಡಿ ಮಾಡಿ ಹೇಳಿದ್ರು ನಮಗೆ. ಅಲ್ಲಿ ಆಯಸ್ ಇಲ್ಲ, ಅದಕ್ಕೆ ನೀವು ಎಷ್ಟು ವರ್ಷ ಬೇಕಾದ್ರೆ ಬಿಡ್ಕೋಬಹುದು. ಪಕ್ಕದಲ್ಲಿ ಬರೋ ಕುನಿ ಬಾಳೆಗೆ ಕಬ್ಬಿಗೆ ಅವ್ರು ಹೇಳಿದ್ದು ಆಯಸ್ ಇಲ್ಲ, ನೀವು ಎಷ್ಟು ವರ್ಷ ಬಿಡ್ತಾವ್ರು ಪಕ್ಕದ ಪಕ್ಕ ವಿಸ್ತಾರ ಆಗ್ತಿರ್ತಿರ್ತು, ಅದಕ್ಕೆ ಹೋಗಲ್ಲ ಸಾಯಲ್ಲ ಅಂತ ಹೇಳಿದ್ರು. ಅದೇ ಕಾನ್ಸೆಪ್ಟ್ ಮೇಲೆ ನಾನು ಅಲ್ಲಿಗೆ ನಿಲ್ಲಿಸ್ಬಿಟ್ಟೆ. ಬಾಳೆ ಇತ್ತು, ಅಲ್ಲಿ ಇತ್ತು, ಮತ್ತೆ ಕಂಟಿನ್ಯೂ ಬರ್ತಾ ಇದೆ. ಅದೇ ಬೇಸಿಗೆಗಾಲದಲ್ಲಿ ನೀರು ಕಮ್ಮಿ ಆದಾಗ ಏನಾಗುತ್ತೆ, ಅದು ಮಳೆಗಾಲಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ. ಅದು ಬೇಸಿಗೆಗಾಲದಲ್ಲಿ 2-3 kg ಬರ್ತವೆ, ಸಣ್ಣ ಸಣ್ಣ ಕೊನೆ, ಆದ್ರೆ ಅದು ಉತ್ಕೃಷ್ಟವಾದ ರುಚಿ ಇರುತ್ತೆ ಅದರಲ್ಲಿ. ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ, ಸ್ವಲ್ಪ ಎಲ್ಲ ಆಗುತ್ತಲ್ಲ, 9-10-12 kg ಬರ್ತವೆ. ಹೆಂಗಾರ ಬರಲಿ, ಅದಕ್ಕೇನು ಖರ್ಚು ಮಾಡಿದ್ರೆ ಲೆಕ್ಕ ಹಾಕ್ಬೇಕು ಇಷ್ಟೇ ಬರುತ್ತೆ ಅಂತ. ಏನು ಮಾಡಿದ್ರೆ ನನಗೆ ದೊಡ್ಡ ಇನ್ಕಮ್. ಅದು ಈ ಬಾಳೆಹಣ್ಣಲ್ಲೂ ಕೂಡ ಡ್ರೈ ಫ್ರೂಟ್ಸ್ ಮಾಡ್ತೀನಿ ಅಂತ ಹೇಳಿದ್ರಿ, ಹೇಗೆ ಮಾಡೋದು ಸರ್? ಬಾಳೆಹಣ್ಣನ್ನ ಚೆನ್ನಾಗಿ ಹಣ್ಣಾಗ್ಬೇಕು, ಕಳಿಯುವಂತ ಹಣ್ಣಾಗ್ಬೇಕು. ಅಂದ್ರೆ ನಾವು ತಿನ್ನೋಂತ ಹಣ್ಣು ಹೆಂಗಿರುತ್ತೆ ಹಾಗೆ, ಎಷ್ಟು ಹಣ್ಣಾದಾಗ ಯಾವ ರುಚಿ ಇರುತ್ತೆ ಅದೇ ರುಚಿ ನೀವು ಒಣಗಿರೋ ಬಾಳೆಹಣ್ಣಲ್ಲಿ ಉಳ್ಕೊಳುತ್ತೆ. ಹಾಗಾಗಿ ಅರ್ಧಂಬರ್ಧ ಹಣ್ಣಾಗಿರೋದು ಮಾಡಬೇಡಿ, ಆದಷ್ಟು ಚೆನ್ನಾಗಿ ಹಣ್ಣಾಗಿ ಚೆನ್ನಾಗಿ ಕಳಿತಿರೋ ಅಂತ ಹಣ್ಣನ್ನ ನೀವು ಸಿಪ್ಪೆ ಸುಳಿಬೇಕು. ಈ ರಸಾಯನ ಮಾಡೋಕೆ ಹೇಗೆ ರಿಂಗ್ ರಿಂಗ್ ಕಟ್ ಮಾಡ್ತೀವಲ್ಲ, ಆತರ ಅಮ್ಮಮ್ಮ ಅಂದ್ರೆ ಒಂದು 3 mm ಲೆಕ್ಕಕ್ಕೆ ದಪ್ಪಕ್ಕೆ, ತುಂಬಾ ದಪ್ಪ ಬೇಡ, ಡ್ರೈ ಆಗಲ್ಲ ಬೇಗ. 3-3 mm ರಸಾಯನ ಮಾಡೋ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ರಸಾಯನ ಅಂದ್ರೆ ಸಣ್ಣ ಸಣ್ಣ ರಿಂಗ್ ಕಟ್ ಮಾಡ್ಬಿಟ್ಟು, ನೀವು ಕಾಟನ್ ಸೀರೆಗಳು ಬರ್ತವೆ ಇಲ್ಲ ಸಿಲ್ಕ್ ಸೀರೆಗಳು ಬರ್ತವೆ, ಅದನ್ನ ಸ್ಟಿಚ್ ಮಾಡ್ಕೋಬಹುದು. 2 ಸೀರೆ ಸ್ಟಿಚ್ ಮಾಡ್ಕೊಂಬಿಟ್ಟು ಕ್ಲೀನ್ ಆಗಿ ನೀವು ಬಿಸಿಲಲ್ಲಿ ಟೆರಸ್ ಮೇಲೋ ಅಥವಾ ನೀವೊಂದು ಎಲ್ಲಿ ಧೂಳು ಬರಲ್ಲ ಅಲ್ಲಿ ಕ್ಲೀನಾಗಿ ಹಾಕ್ಬಿಟ್ಟು ಜೋಡಿಸ್ಬೇಕು. ಅದನ್ನ ಪಕ್ಕ ಒಂದಿಂಚು ಗ್ಯಾಪ್ ಇಟ್ಟು ಜೋಡಿಸ್ಬಿಟ್ರಾಯ್ತು, ಮತ್ತೆ ಅದ್ರ ಮೇಲೆ ಮತ್ತೆ ಆ ಟೈಪ್ ಸೀರೆನೆ ಮುಚ್ಕೋಬೇಕು, ಯಾಕಂದ್ರೆ ಧೂಳು ಬರುತ್ತೆ. ನೀವು ಹಾಕುವಾಗ ಕ್ಲೀನ್ ಮೇಂಟೈನ್ ಮಾಡ್ಬೇಕು, ಯಾಕಂದ್ರೆ ಹಸಿ ಇರುತ್ತಲ್ಲ ಬೇಗ ಧೂಳು ಎಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ನೀವು ಹಾಕದ ಹಿಂದ್ಗಡೆ ಮುಚ್ಕೊಂಬರ್ಬೇಕು, ಅದನ್ನ ಮುಚ್ಚಿಬಿಟ್ಟು ಸೈಡಲ್ಲ ಎಲ್ಲ ಧೂಳು ಹೋಗಿ ಕವರ್ ಮಾಡ್ಬಿಟ್ರೆ ಒಂದಿನ ಅಷ್ಟೇ, ಎರಡನೇ ದಿನಕ್ಕೆ ಸ್ವಲ್ಪ ಅದು ಕೈ ಗಂಟಲ್ಲ, ಅದು ಫಸ್ಟ್ನೇ ದಿನ ಸ್ವಲ್ಪ ಅಂಟುತ್ತೆ. ಅದೇ ರೀತಿ ಬೆಳಗ್ಗೆ ಹಾಕೋದು, ಸಂಜೆ ತೆಗೆದು ಈ ಟೈಪ್ ಮಾಡ್ಕೊಂಬಿಟ್ಟು ನೀವು ಒಂದು 5-6 ದಿನ ಚೆನ್ನಾಗಿ ಒಣಗಿಸ್ಬೇಕು. ಸೇಮ್ ಒಣದ್ರಾಕ್ಷಿ ತರ ಆಗ್ಬಿಡುತ್ತೆ, ಅದು ಸಿಂಕ್ ಆಗುತ್ತೆ. 10 kg ನಾವು ಬಾಳೆಹಣ್ಣ ಇದು ಮಾಡಿದಾಗ ನಮಗೆ 2-2.5 kg ಸೀಸನ್ ವೈಸ್ ಡಿಪೆಂಡ್ ಆಗುತ್ತೆ. ಒಂದೊಂದು ಸೀಸನ್ ಅಲ್ಲಿ 2.5 ಸಿಗುತ್ತೆ, ಒಂದೊಂದು ಸೀಸನ್ 2 kg ಸಿಗುತ್ತೆ. ಸರಾಸರಿ 2 kg ಒಣಹಣ್ಣು ಸಿಗುತ್ತೆ. ನೀವು ಕ್ಲೀನಾಗಿ ಎಲ್ಲ ಒಣಗಿದ್ನ ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಬಿಟ್ಟು ತುಂಬಿಟ್ರೆ ನೀವು 6-8 ತಿಂಗಳು ಕೆಲವು ಭಾಗದಲ್ಲಿ ಆಯಾ ಜಾಗದ ಅಟ್ಮಾಸ್ಫಿಯರ್ ವಾತಾವರಣ ಡಿಪೆಂಡ್ ಆಗುತ್ತೆ. ಕೆಲವು ಕಡೆ ಮಂಗಳೂರು ಭಾಗದಲ್ಲಿ ನಾವು ಒಂದು 7-8 ತಿಂಗಳು ಇಟ್ಟಿದ್ವಿ ಅಂದ್ರು ನಾವು ಅಷ್ಟೊಂದು ತಿಂಗಳು ಇಟ್ಟು ಪ್ರಯೋಗ ಮಾಡಕ್ ಆಗಿಲ್ಲ, ಯಾಕಂದ್ರೆ ಖಾಲಿ ಆಗ್ತಿರುತ್ತೆ ತಗೊಂತಿರ್ತಾರೆ. 5-6 ತಿಂಗಳು ಇಡ್ಬೋ ಅಂತ ಕೇಳ್ಪಟ್ಟಿದ್ದೀನಿ ನಾನು, ಹಾಳಾಗಲ್ಲ ಅಂತ ಹೇಳ್ತಾರೆ. ನಮ್ದೇನ ತಿಂಗಳಲ್ಲಿ ಬಾಳೆಗೊನೆ ಬೆಂಗಳೂರು ತೊಗೊಂಡೋಗ್ತೀವಿ, ಇಲ್ಲಿ ಮೇಳಗಳು ತರ್ತೀವಿ, ಉಳ್ಕೊಂಡಿದ್ನ ಡ್ರೈ ಫ್ರೂಟ್ಸ್ ಮಾಡ್ತೀವಿ, ಅದಾಗ ಖಾಲಿ ಆಗ್ತಿರುತ್ತೆ. ಈಗ ಅದಕ್ಕೆ ಬೇರೆ ಇನ್ನೇನು ಕೆಮಿಕಲ್ ಪ್ರೋಸೆಸ್ ಏನು ಅವಶ್ಯಕತೆ, ಏನು ಅದರಲ್ಲಿ ನೆನೆಸಂತದ್ದು ಏನು ಅದೇನು ಬೇಕಿಲ್ಲ, ಏನು ಜಸ್ಟ್ ಕಟ್ ಮಾಡೋದು ಒಣಸದ ಅಷ್ಟೇ. ಒಣಸದು ನೇರವಾಗಿ ತಿನ್ನಬಹುದು, ನೇರವಾಗಿ ತಿನ್ನಬಹುದು, ಅಷ್ಟು ರುಚಿ ತಿನ್ನಬಹುದು ತಿನ್ನಬಹುದು. ನೀವು ಮನೆಯಲ್ಲಿ ಮಕ್ಕಳಿಗೆ ನೀವು ನಿಮ್ಮ ಹತ್ರ ಇಲ್ಲ ಅಂದ್ರೆ ಒಣದ್ರಾಕ್ಷಿ ತಂದು ಪಾಯಸಕ್ಕೆ ಅದು ಇದು ಬಳಸ್ತೀವಿ ಅಂತಿರಲ್ಲ ಮನೆಗಳಲ್ಲೆಲ್ಲ, ಅವಶ್ಯಕತೆ ಇದನ್ನೇ ಬಳಸಬಹುದು. ಮತ್ತೆ ಸ್ನಾಕ್ಸ್ ತರ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೇದಿದು, ಒಣಬಾಳೆ ಅಷ್ಟು ರುಚಿ ಇರುತ್ತೆ, ಅದೊಂದು ಮನೆಗೆ ಅದೊಂದು ಮೌಲ್ಯವರ್ಧನೆ ಆಯ್ತದ. ಈಗ ಎಷ್ಟು ವರ್ಷದಿಂದ ಹೀಗೆ ನೀವೇ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆಯನ್ನ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದೀರಾ? 5 ವರ್ಷ ಆಯ್ತು. 5 ವರ್ಷ 5 ವರ್ಷದ ಅನುಭವ ಹೇಗಿದೆ, ಏನನ್ಸುತ್ತೆ? ಏಳುಬೀಳು ಇರುತ್ತೆ ಸ್ವಲ್ಪ, ಮಾರ್ಕೆಟ್ ಸ್ವಲ್ಪ ಏಳುಮುಖ ಆದಾಗ ಅಥವಾ ಯಾರ ಕಸ್ಟಮರ್ಗಳು ಕೋವಿಡ್ ಎಲ್ಲ ಬಂದಾಗ ಸ್ವಲ್ಪ ಎಲ್ರಿಗೂ ಒತ್ತ ಆಯ್ತು, ಇಲ್ಲ ಅಂತಿಲ್ಲ. ಆದ್ರೆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಖುಷಿ ಇದೆ, ಯಾವ್ದೇ ಒತ್ತಡ ಮುಕ್ತ ಜೀವನ ಅಂತ ಹೇಳಬಲ್ಲೆ. ಇದೇ ಟೈಮಲ್ಲಿ ಇದನ್ನೇ ಮಾಡಬೇಕು ಅನ್ನೋ ಒತ್ತಡ ಇಲ್ಲ. ಕೃಷಿ ಒಳಗೆ ಅದೊಂದು ಖುಷಿ, ಮನೆಯವರೆಲ್ಲ ನಮ್ ಸ್ವತಂತ್ರವಾಗಿ ನಮಗೆ ಬಿಡುವಾದಾಗ ಒಂದಿನ 2 ದಿನ ಮಾಡಕ ಒಂದೇ ದಿವಸಕ್ಕೆ ಮಾಡಾಕ್ತಿವಿ, ಒಂದ್ ದಿವಸ ರೆಸ್ಟ್ ತಗೋಬಹುದು. ಯಾರಿಗೂ ಇಷ್ಟೊಳಗೆ ಮುಗಿಸ್ಬೇಕು ಅಂತ ಒತ್ತಡ ಇಲ್ದಂಗೆ ಜೀವನ ಮಾಡ್ತೀವಿ, ಒಂದು ಖುಷಿ ಜೀವನ. ನನಗೆ ಇಷ್ಟ ಆಯ್ತು ಕೆಲಸ ಮಾಡ್ತೀನಿ, ಕೃಷಿ ಪ್ರವಾಸ ಮಾಡ್ತೀನಿ, ತುಂಬಾ ಇಷ್ಟಪಡೋದು ಕೃಷಿ ಪ್ರವಾಸ. ಯಾರು ನಮಗಿಂತ 10 ಪಟ್ಟು ಸಾಧನೆ ಮಾಡೋ ಕೃಷಿಕರು ತುಂಬಾ ಜನ ಇದಾರೆ, ಅವ್ರ ತೋಟಗಳಿಗೆ ವಿಸಿಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು ನಂಗೆ ತುಂಬಾ ಇಷ್ಟವಾದ ಕೆಲಸ. ಎಲ್ಲಿ ಸಾಕಷ್ಟು ಕೃಷಿ ಪ್ರವಾಸಗಳು ಮಾಡ್ತೀನಿ, ಯಾರು ಹೊಸ ಪರಿಚಯ ಆಯ್ತು ಚೆನ್ನಾಗಿ ಮಾಡಿದ ಕೃಷಿ ಅಂದ್ರೆ ಹೋಗೋದು, ಅವ್ರ ಹತ್ರ ವಿಚಾರ ಹಂಚ್ಕೊಳೋದು, ಒಂದಿನ ಕಾಲ ಕಳೆಯೋದು, ಇದರಿಂದಲೇ ತುಂಬಾ ಕಲ್ತಿದ್ದೀನಿ ಅನ್ಬೇಕು. ಯಾಕೆಂದ್ರೆ ಬುಕ್ಕಲ್ಲಿ ಓದ್ ಕಲಿಯೋದಕ್ಕೂ ಹೋಗಿ ಪ್ರಾಕ್ಟಿಕಲ್ ಆಗಿ ರೈತರುಗಳ ಹತ್ರ ಮಾತಾಡ ಕಲಿಯೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ನನ್ನ ಕೃಷಿ ಜೀವನದಿಂದ ನಾವೆಲ್ಲರೂ ಅನ್ನ ತಿಂತಾ ಇದೀವಿ, ನಮ್ಮ ಮನೆಯವರೆಲ್ಲ 9 ಜನನು ಊಟ ಮಾಡ್ತಾ ಇದೀವಿ, ಎಲ್ಲರೂ ಕೂಡ ಜೀವನ ಮಾಡ್ತಿದ್ವಿ. ಸಾಮಾನ್ಯ ಮಧ್ಯಮ ವರ್ಗ ತರ ಜೀವನ ಮಾಡಕ್ ನಮಗೇನು ತೊಂದರೆ ಇಲ್ಲ, ಎಲ್ಲರೂ ಮಕ್ಕಳ ಶಿಕ್ಷಣ ಎಲ್ಲ ಅದರಲ್ಲ ಅದೇ ಕೃಷಿ ಆದಾಯದಲ್ಲ ನಾವೆಲ್ಲ ಜೀವನ ಮಾಡ್ತಿದ್ವಿ, ಆರಾಮಾಗಿದ್ದೀವಿ, ಚೆನ್ನಾಗಿದೆ. ತುಂಬಾ ಜನ ರೈತರು ಬೆಳೀತಾರೆ, ಕಷ್ಟಪಟ್ಟು ಬೆಳೀತಾರೆ, ಆದ್ರೆ ಮಾರಾಟ ಮಾಡೋದಿಲ್ಲ, ಮೌಲ್ಯವರ್ಧನೆ ಮಾಡಲ್ಲ, ಸಂಸ್ಕರಣೆ ಮಾಡಲ್ಲ. ಯಾಕೆ ಮಾಡಲ್ಲ ಅವರು? ನಮ್ಮ ರೈತಾಪಿ ವರ್ಗಗಳಲ್ಲಿ ತುಂಬಾ ಗಮನಿಸಿದ್ರೆ ಒಂದು 6-7 ತಿಂಗಳು 3 ತಿಂಗಳು 3 ತಿಂಗಳ ಕ್ರಾಪ್ ಇದೆ, 6 ತಿಂಗಳ ಕ್ರಾಪ್ ಇದೆ, ವರ್ಷದ ಕ್ರಾಪ್ ಎಲ್ಲ ಇದೆ, ಕಷ್ಟಪಡ್ತಾರೆ. ತೋಟಗಳಲ್ಲಿ ನೋಡಿದ್ರೆ ನೈಟ್ ಟೈಮ್ ಬ್ಯಾಟ್ರಿ ಹಾಕೊಂಡು ನೀರು ಕಟ್ಕೊಂಡು ತೋಟಕ್ಕೆ ಕಷ್ಟಪಡ್ತಾರೆ, ಅಷ್ಟೆಲ್ಲ ಕಷ್ಟಪಡ್ತಾರೆ. ಮಾರ್ಕೆಟಿಂಗ್ ಅಲ್ಲಿ ಒಂದು ಏನ್ ಕ್ಯಾರೆಕ್ಟರ್ ಗೊತ್ತಿಲ್ಲ, ಎಷ್ಟು ಜನ ಹತ್ರ ನಾನು ಓಪನ್ ಮಾತಾಡಿದ್ದೀನಿ, ಯಾಕೆ ಮಾರಾಟ ಮಾಡೋಕೆ ಯೋಚನೆ ಮಾಡ್ತೀವಿ ಅಂದ್ರೆ ಕೆಲವು ಜನಕ್ಕೆ ಅದೆಲ್ಲ ಯಾರು ಮಾಡ್ತಾರೆ, ಕೆಲವು ಜನಕ್ಕೆ ಅಂಜಿಕೆ ನಾಚಿಕೆ ಏನಿದ್ರಲ್ಲಿ, ನಾವು ಬೆಳೆದಿದ್ದೇನೆ ಕಳ್ತನ ಮಾಡ್ತೀವ, ಕುತ್ಕೊಂಡು ರೋಡಲ್ಲಿ ಕುತ್ಕೊಂಡು ಮಾರೋಣ, ತಪ್ಪೇನಿದೆ? ಅದೇನೋ ಒಂದು ಅಂಜಿಕೆ ಎಲ್ಲರೂ ಮನೇಲಿ ಹೇಳೋದು ರೈತರುಗಳಿಗೆ, ಪ್ರತಿಯೊಬ್ಬರಲ್ಲಿ ಇವತ್ತು 2-wheeler ಇಲ್ದವರು ಮನೆಗಳೇ ಇಲ್ಲ, ತುಂಬಾ ಎಲ್ಲ ಮಧ್ಯಮ ವರ್ಗ ಬಡವರ್ಗಂತೂ 2-wheeler ಅಂತ ಇಕ್ಕೊಂಡಿದ್ದಾರೆ. ನೀವು ಬೆಳೆಯುವಾಗ ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ, 1 ಎಕರೆ ಇದೆ, 2 ಎಕರೆ ಅಂದ್ರೆ 2 ಎಕರೆಗೂ ಮಾಸಗೆ ಟೊಮಾಟೊ ಹಾಕೋದು, 2 ಎಕರೆಗೂ ಮಾಸ್ ಚುಟ್ಟ ಹಾಕೋದು, ಆ ಪ್ರವೃತ್ತಿ ಬಿಡ್ಬೇಕು. ನೀವು ಮಾರಾಟ ಮಾಡಬೇಕು, ಕೃಷಿಲಿ ಏನಾದ್ರೂ ದುಡ್ಡು ಉಳಿಸಬೇಕು ಅನ್ನೋ ಒಂದು ಆಸಕ್ತಿ ಇದೆ, ದಯವಿಟ್ಟು ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಬಿಟ್ಬಿಡ್ಬೇಕು. ನಾಲ್ಕರಿಂದ ಐದರ ಸಪ್ಪಳ್ಕೊಳ್ಳಿ, ಪಾರ್ಟಿಷನ್ ಮಾಡ್ಕೊಳ್ಳಿ. ಎಷ್ಟಿರ್ಬೇಕು ಅಂದ್ರೆ ನೀವು ಕಿತ್ತು ನೀವೇ ಓನ್ ಮಾರಾಟ ಮಾಡಬೇಕು, ತಗೊಂಡು ಬಂದು ಬೀದಿಲಿ ಮಾರಿ. ಇವತ್ತು ಕಸ ರೇಟು ಏನು ರೇಟ್ ಇಲ್ಲ, 2 ರೂಪಾಯಿ 3 ರೂಪಾಯಿ ಕೆಜಿ ಹರಾಜಲ್ಲಿ ಕೊಡೋಂತ ಬೆಲೆನೂ ಕೂಡ ಬೀದಿಲಿ ಮಾಡೋ ತರಕಾರಿ ಗಾಡಿಯವರು 10 ರೂಪಾಯಿ 15 ರೂಪಾಯಿ ಕಮ್ಮಿ ಮಾರಲ್ಲ. ಒಂದೊಂದ್ ಸತಿ ಅಂತೂ 20-50 ಹೋಗುತ್ತೆ. ನೀವು ಅವ್ರು ಮಾರಕ್ಕಿಂತ 5 ರೂಪಾಯಿ ಕಮ್ಮಿ ಏನ್ರಿ ನಿಮ್ಮ ಹತ್ರ ಬಾಚ್ಕೊಂಡ್ ತಗೊಂತಾರೆ ರೈತರಿಂದ. ನಾನು ಹೇಳ್ಕೊಳ್ಳಿ, ಹೆಮ್ಮೆಯಿಂದ ಹೇಳ್ಕೊಳ್ಳಿ, ನಾನು ರೈತ, ನಾನು ಬೆಳೆದಿನಿ ತಗೊಳ್ಳಿ ಅಂತ ಹೇಳ್ಕೊಳ್ಳಿ. ಜನ ಗ್ರಾಹಕರವಲ್ಲೇನು ಏನು ಪ್ರಪಂಚ ಫುಲ್ ಕೆಟ್ಟೋಗಿಲ್ಲ, ಎಲ್ಲ ಒಳ್ಳೆಯವರು ಇದ್ದಾರೆ. ಎಂಕರೇಜ್ ಮಾಡೋಕ್ಕೋಸ್ಕರ ತಗೊಂಡೇ ತಗೊಂತಾರೆ. ಬನ್ನಿ, ನೀವು ಕ್ವಾಲಿಟಿ ಕೊಡಿ, ನೀವು ಬೆಳೆದಿರೋದಲ್ವಾ ಕ್ವಾಲಿಟಿ ಸರ್ ಚೆನ್ನಾಗಿದ್ರೆ ತೋಳಿಸಿ, ಇನ್ನೊಂದ್ಸಲ ಎಲ್ಲರನ್ನ ಬದಲಾಯಿಸ್ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಕಷ್ಟ ಪಡಲೇಬೇಕು. ನೆಟ್ವರ್ಕ್ ಬೆಳೆಸ್ಕೋಬೇಕು ನೀವು. ಮಾರ್ಕೆಟಿಂಗ್ ಮಾಡೋಕೆ ಒಂದು ಸಿಟಿನಲ್ಲಿ ಒಂದು 2 ಏರಿಯಾ ಇಟ್ಕೊಂಡ್ರೆ ಸಾಕು. ನೀವು 5 ಎಕರೆ ರೈತ 2 ಏರಿಯಾ ಇಟ್ಕೊಂಡ್ರೆ ಜನ ಮಾಡ್ತಾನ, ಎಲ್ಲರಿಗೂ ಅಗತ್ಯ ವಸ್ತುಗಳು ಬೇಕೇ ಬೇಕು. ಈ ಪ್ರಯತ್ನ ಮಾಡಲಿ ಅಂತ ಹೇಳೋದು. ಒಂದೇ ಬೆಳೆ ಏಕ ಬೆಳೆ ಬೆಳಿಬೇಡ್ರಿ, ಮಿಶ್ರ ಬೆಳೆಗಳು ನಿಮ್ ಕೈಲಿ ಮಾರಾಟ ಮಾಡ ಆಗೋಷ್ಟು. ರಘುವರೆ, ನಿಮ್ಮ ತೋಟವನ್ನ ನೋಡಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ಸರ್, ಅರಸೀಕೆರೆಯಿಂದ 9.5 ರಿಂದ 10 ಕಿಲೋಮೀಟರ್ ಆಗ್ತದೆ, 2 ಮಾರ್ಗ ಇದೆ ನಮಗೆ. ಅರಸೀಕೆರೆಯಿಂದ ಬೆಂಗಳೂರು ಮಾರುವಾಗ ಹೋಗಿ ಸ್ವಲ್ಪ ಇಂಟೀರಿಯರ್ ಹೋಗಬೇಕು, ಅದೊಂದು ಮಾರ್ಗ ಇದೆ. ಮತ್ತೆ ಮೈಸೂರು ಮಾರ್ಗದಿಂದ ಬಂದು ಅಲ್ಲೂ ಇಂಟೀರಿಯರ್ ಹೋಗಬೇಕು, 3 ಕಿಲೋಮೀಟರ್ ಹೊರಡ ಹೋಗಬೇಕು. ಕುಣಗಟ್ಟೆ ಹಳ್ಳಿ ಅನ್ನೋ ಗ್ರಾಮ, ಪಿತ್ರಾಯತ ಜಮೀನು, ನಮ್ಮ ತಲೆಮಾರಲ್ಲಿ ನಾವೇನು ಒಂದು ಗುಂಟೆ ಜಮೀನು ಕೊಂಡಿಲ್ಲ, ನಮ್ಮ ಪೂರ್ವಿಕರು ಮಾಡಿದ ಜಮೀನ, ಹೊಲಗಳನ್ನ ಗದ್ದೆಗಳನ್ನ ತೋಟ ಮಾಡಿದೀವಿ, ಈ ತರ ಪ್ರಯೋಗ ಮಾಡಿದ್ವಿ. ಖಾಲಿ ಹೊಲಗಳಿತ್ತು, ಅದನ್ನ ನಾವು ಡೆವಲಪ್ ಮಾಡಿದ್ವಿ, ಸ್ವಲ್ಪ ನೀರಾವರಿ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿದೀವಿ ಅಷ್ಟೇ. 5 ಕಡೆ ಬರುತ್ತೆ ನಂದು, 8 ಎಕರೆ 28 ಎಕರೆನು, ಎಲ್ಲ ಭಾಗದಲ್ಲೂ ಫೆನ್ಸಿಂಗ್ ಮಾಡ್ಕೊಂಡು ಏನೇನು ಬೇಕು ನೀರಾವರಿ ಮಾಡ್ಕೊಂಡು ಎಲ್ಲ ತರದ್ದು ಈ ತರ ಕೃಷಿ ಪ್ರಯೋಗ ಮಾಡಿದೀವಿ. ಭಾನುವಾರ ಒಂದಿನ ಬಿಟ್ಟು ಯಾವಲ್ಲಾರು ಬರ್ಬೇಕು, ಯಾಕಂದ್ರೆ ಭಾನುವಾರ ನಾನು ಸಂತೆಗಳು ಅಟೆಂಡ್ ಮಾಡ್ತೀನಿ. ಸಾವಯವ ಸಂತೆಗಳನ್ನ ಬಿಟ್ಟಂತೆ ನನ್ನ ಕೃಷಿ ಕೆಲಸ ಯಾವಲ್ಲಾರು ಇರ್ತೀನಿ. ನನ್ನ ಫೋನ್ ನಂಬರ್ ತಗೊಂಡು ಯಾವಲ್ಲಾರು ಬಂದು ನೋಡಬಹುದು. ನಿಮ್ ಫೋನ್ ನಂಬರ್ ಒಮ್ಮೆ ಹೇಳಿ. 9900-66-3193. ಇನ್ನೊಮ್ಮೆ ಹೇಳಿ. 9900-66-3193. ಒಳ್ಳೆದು ರಘು ಅವರೆ, ಕೃಷಿಯಲ್ಲಿನ ನಿಮ್ಮ ಅನುಭವಗಳನ್ನ ವಿವರವಾಗಿ ಹೇಳ್ಕೊಂಡ್ರಿ. ಹೇಗೆ ನಾವು ಬೆಳೆದಂತಹ ಪದಾರ್ಥಗಳನ್ನ ಸಂಸ್ಕರಣೆ ಮಾಡಿ ಮತ್ತೆ ಮೌಲ್ಯವರ್ಧನೆಯನ್ನ ಮಾಡಿ ಮಾರಾಟ ಮಾಡಿದ್ರೆ ಅದು ನಮಗೆ ಲಾಭದಾಯಕ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೆ ಸಾವಯವ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಕುಣಿಗಟ್ಟೆ ಹಳ್ಳಿಯ ಪ್ರಗತಿಪರ ಕೃಷಿಕ ಕೆಎಲ್ ರಘು ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದರೆ, ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬುವ ತನಕ ಎದಿ ಹಾಲ ಉಣಿಸ್ಬೇಕ್ವಾ? ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಅವ್ರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. क्योंकि हमने किया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಇದರೊಂದಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಇದುವರೆಗೂ ಮೂಡಿಬಂತು. ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಕೇಳುಗರೆ, ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಭಕ್ತಿಗೀತೆಗಳ ಕಾರ್ಯಕ್ರಮ ಗೀತಸುಧಾ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಹಳೆಯ ಕನ್ನಡ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ವಿಧಾನಮಂಡಲದಲ್ಲಿ ಇಂದು 9:00 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಪಂಚಂ ಸೀತಾರಾಮ್ ಅವರ ವೇಣುವಾದನ ಪ್ರಸಾರವಾಗಲಿದೆ. ಈ ರಾತ್ರಿ 9:30 ಕನ್ನಡ ಭಾರತಿ ಸಾಹಿತ್ಯ ನುಡಿ ಸಂಚಿಕೆಯಲ್ಲಿ ಸ್ವಾತಂತ್ರ್ಯ ಪೂರ್ವ ಕನ್ನಡ ಸಾಹಿತ್ಯ ಭಾಗ 2 ಭಾಗವಹಿಸುತ್ತಾರೆ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಹಾಗೂ ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ. 10:00 ನಾಟಕ ಚೋಮನ ಎತ್ತುಗಳು, ರೇಡಿಯೋ ರೂಪಾಂತರ ನವರತ್ನಂ, ನಿರ್ದೇಶನ ವಸಂತ್ ಕವಲಿ. 10:30 ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ ಎಂದಿನಂತೆ 6:05 ಚಿಂತನ ಶ್ರೀಧರ್ ರಾಯಸಮ್ ಅವರಿಂದ. 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ.